ಜಿಲ್ಲೆಯ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಅರ್ಜುನ ನಾಯಕ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಅರ್ಜುನ ನಾಯಕ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು KFD ಅಂದ್ರೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್. ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ ಮಂಗನ ಕಾಯಿಲೆ. ಏನು ಮಂಗನ ಕಾಯಿಲೆ ಅಂದ್ರೆ, ಹಾಗೂ ಅದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ನಮ್ಮ ಕೇಳುಗರು ಕೈಗೊಳ್ಳಬೇಕು, ಹಾಗೂ ಇದಕ್ಕೆ ಚಿಕಿತ್ಸೆ ಯಾವ ರೀತಿ, ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಯಾವ ರೀತಿ ಕೈಗೊಳ್ಳಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕಾಗಿದೆ. ಹೇಳಿ, ಈ KFD ಅಂದ್ರೆ ಏನು? KFD ಅಂದ್ರೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ, ಕ್ಯಾಸನೂರ್ ಕಾಡಿನ ಕಾಯಿಲೆ ಅಂತ ಕರೀತಾರೆ. ಸೊ ಇದು 1956 ಶಿವಮೊಗ್ಗ ಜಿಲ್ಲೆಯ ಒಂದು ಸೊರಬ ತಾಲೂಕಿನ ಕ್ಯಾಸನೂರ್ ಒಂದು ಫಾರೆಸ್ಟ್ ಇರುತ್ತೆ. ಸೊ ಅಲ್ಲಿ ಇದು ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿ ಮಂಗಗಳ ಸಾವು ಕಂಡು ಬಂದಿತ್ತು, ನಂತರ ಅಲ್ಲಿ ಜ್ವರ ಪ್ರಕರಣಗಳು ಕಂಡು ಬಂದಿತ್ತು, ನಂತರ ಅದರ ಬಗ್ಗೆ ರಿಸರ್ಚ್ ಮಾಡಿದಾಗ ಇದು ಕ್ಯಾಸನೂರ್ ಕಾಡಿನ ಕಾಯಿಲೆ ಅಂತ ಪತ್ತೆ ಆಯಿತು. ಸೊ ಅದಕ್ಕೋಸ್ಕರ ಇದಕ್ಕೆ KFD ಅಥವಾ ಕ್ಯಾಸನೂರ್ ಫಾರೆಸ್ಟ್ ಮೊದಲ ಬಾರಿಗೆ ಕ್ಯಾಸನೂರ್ ಅರಣ್ಯದಲ್ಲಿ ಕಂಡು ಬಂದದ್ದು. ಹೌದು. ಸೊ ಇದು ಪ್ಲೇವಿ ವೈರಸ್ ಅಂತ ಬರುತ್ತೆ, KFD ವೈರಸ್ ಬಂದ್ಬಿಟ್ಟು. ಸೊ ಈ ವೈರಸ್ ಅನ್ನ ಹೊಂದಿರುವಂತಹ ಉಣುಗುಗಳು ಅಥವಾ ಉಣ್ಣೆಗಳು, ಈ ಸೋಂಕಿತ ಉಣ್ಣೆ ಏನಿದೆ ಅದು ಕಚ್ಚಿದಾಗ ಮನುಷ್ಯರಿಗೆ ಬರುವಂತದ್ದು. ಸೊ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂತದ್ದಲ್ಲ, ಏನಿದ್ರು ಸೋಂಕಿತ ಉಣ್ಣೆಗಳು ಕಚ್ಚಿದಾಗ ಬರುವಂತ ಕಾಯಿಲೆ ಆಗಿರುತ್ತೆ. ಅಂದ್ರೆ ಮೂಲತಃ ಇದು ಮಂಗಗಳಲ್ಲಿ ಬರುವಂತಹ ಕಾಯಿಲೆಯ, ಮಂಗನೂ ಕೂಡ ಅಂಡ್ ಮನುಷ್ಯರಲ್ಲೂ ಕೂಡ ಮಂಗನ ಕಾಯಿಲೆ. ಹೌದು. ಸೊ ಆ ಒಂದು ಸೋಂಕಿತವಾದ ಏನು ವೈರಸ್ ಅನ್ನ ಹೊಂದಿರುವಂತ ಉಣ್ಣೆಗಳು ಇರುತ್ತೆ. ಸೊ ಅದು ತನ್ನ ಜೀವನ ಚಕ್ರದಲ್ಲಿ ರಕ್ತವನ್ನು ಹೀರ್ತದೆ. ಸೊ ಎನಿ ಟೈಮ್ ಅದಕ್ಕೆ ಈ ವೈರಸ್ ಇರುವಂತಹ ರಕ್ತ ಹೀರಿದಾಗ ಅದು ಆ ಜೀವನ ಚಕ್ರದಲ್ಲಿ ಬರುತ್ತೆ. ಸೊ ಮನುಷ್ಯನಲ್ಲಿ ಈ ಉಣ್ಣೆಗಳು ಕಚ್ಚಿದಾಗ ಮನುಷ್ಯನಲ್ಲಿ ಈ KFD ಕಾಯಿಲೆಗಳು ಕಾಣಿಸ್ಕೊಂಡ್ಬಿಡತ್ತೆ. ಅಂದ್ರೆ ಈಗ ಮಂಗನಲ್ಲಿ ಇರುವಂತಹ ಈ ಉಣ್ಣೆಗಳು ಮನುಷ್ಯರಿಗೆ ಹೇಗೆ ತಲುಪ್ತವೆ? ಆಕ್ಚುಲಿ ಮಂಗಗಳು ಇರೋದು ಕಾಡಿನಲ್ಲಿ, ಸಹಜವಾಗಿ ನಮ್ಗೆಲ್ಲರಿಗೂ. ಹೌದು, ಮರಗಳ ಮೇಲೆ ಓಡಾಡ್ತಾ ಇರುತ್ತೆ. ಸೊ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಅರಣ್ಯ ನಾಶ ಆಗ್ತಾ ಇದೆ, ತುಂಬಾ ಪ್ರಾಜೆಕ್ಟ್ಸ್ಗಳು ಅಂದ್ರೆ ಅರಣ್ಯ ಪ್ರದೇಶಗಳಲ್ಲಿ ಆಗ್ತಾ ಇದೆ. ಇದಕ್ಕೋಸ್ಕರ ಏನಾಗುತ್ತೆ, ಮಂಗಗಳು ಈ ಕಡೆಗೆ ಊರಿನ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದಾಗಿ ಈ KFD ಕಾಯಿಲೆ ಮಂಗಗಳಲ್ಲೂ ಬರುತ್ತೆ, ಮಂಗಗಳಲ್ಲೂ ಕೂಡ ಜ್ವರವನ್ನ ಉಂಟು ಮಾಡುತ್ತೆ, ನಿರ್ಜಲೀಕರಣವನ್ನ ಮಾಡುತ್ತೆ. ಸೊ ಆಗ ಮಂಗಗಳು ನೀರನ್ನ ಆರಿಸಿಕೊಂಡು ಬರ್ತವೆ, ಅದು ಮನೆ ಹತ್ರ ಇರ್ಬೋದು ಅಥವಾ ನದಿ ಹಳ್ಳಗಳು ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ನೀರನ್ನು ಹರಿಸಿಕೊಂಡು ಬಂದಾಗ ಇದು ನಮ್ಮ ಊರಿನ ಕಡೆಗೆ ಈ ಉಣ್ಣೆಗಳು ಆ ಮಂಗನ ಜಲ ಸಂಪರ್ಕಕ್ಕೆ ಬರುತ್ತೆ. ಸೊ ಆ ಉಣ್ಣೆಗಳು ಆ ಮಂಗನ ಮೂಲಕ ಊರಿಗೆ ಬರುತ್ತೆ. ಸೊ ಈಗ ನೀರನ್ನು ಕುಡಿದಾಕ್ಷಣ ಮಂಗ ಸ್ವಲ್ಪ ದಿನಗಳಲ್ಲಿ ಏನಾಗುತ್ತೆ, ಮಂಗ ಡೆತ್ ಆಗತ್ತೆ. ಸೊ ಈ ಉಣ್ಣೆಗಳಿಗೆ ಉಷ್ಣತೆ ಬೇಕು ತನ್ನ ಇದನ್ನ ಕಾಪಾಡಿಕೊಳ್ಳಿಕ್ಕೆ. ಸೊ ಮಂಗ ಮರಣ ಹೊಂದಿದಾಗ ಏನಾಗುತ್ತೆ, ಮಂಗನ ಬಾಡಿ ಟೆಂಪರೇಚರ್ ಕಡಿಮೆ ಆಯಿತು, ಆಗ ಇದು ಮಂಗನ ದೇಹದಿಂದ ಸುತ್ತಮುತ್ತಲಿರುವ ಗಿಡಗಳಿಗೆ ಎಲೆಗಳಿಗೆ ಇದು ಹರಡ್ಕೊಂಡ್ಬಿಡತ್ತೆ. ಆ ಟೈಮಲ್ಲಿ ಮನುಷ್ಯನ ಓಡಾಟ ಅಲ್ಲಿದ್ದಾಗ ಈ ಉಣ್ಣೆಗಳ ಆಹಾರ ಅಂದ್ರೆ ರಕ್ತ ಅದು ಯಾರ್ದು ಬೇಕಾದ್ರೂ ಆಗಿರ್ಬಹುದು. ಮನುಷ್ಯ ಬಂತು, ಪ್ರಾಣಿಗಳು ಬಂತು, ದನಕರುಗಳು, ಮೇಕೆ, ಕುರಿ ಎಲ್ಲನೂ ಬಂತು, ಇವನ ಅಳಿಲುಗಳು ಬಂತು, ಬಾವಲಿಗಳು ಬಂತು, ಯಾವ್ದು ಕೂಡ ಆಗ್ಬಹುದು. ಬಟ್ ಈ ಉಳಿದ ಪ್ರಾಣಿಗಳಲ್ಲಿ ಏನಾಗುತ್ತೆ, ವೈರಸ್ ಎದುರು ಕೂಡ ಯಾವುದೇ ಕಾಯಿಲೆಯನ್ನ ಉಂಟು ಮಾಡಲ್ಲ, ಬರೀ ಮಂಗ ಮತ್ತು ಮನುಷ್ಯರಲ್ಲಿ ಮಾತ್ರ ಈ ಕಾಯಿಲೆಯ ಲಕ್ಷಣಗಳು ಕಂಡು ಬರ್ತದೆ. ಮನುಷ್ಯನ ದೇಹಕ್ಕೆ ಹೇಗೆ ಸೇರ್ತದೆ ಉಣ್ಣೆಗಳು ಕಚ್ಚಿದಾಗ? ಆ ಸೋಂಕಿತ ಉಣ್ಣೆಗಳು ಕಚ್ಚಿದಾಗ ಮಾತ್ರ ಬರುತ್ತೆ. ಎಲ್ಲ ಉಣ್ಣೆಗಳು KFD ಸ್ಪ್ರೆಡ್ ಮಾಡಲ್ಲ. ಉಣ್ಣೆಗಳಲ್ಲಿ ತುಂಬಾ ತರ ಇರುತ್ತೆ, ಮೋರ್ ದೆನ್ 900 ಬಗೆಯ ಉಣ್ಣೆಗಳು ಇದೆ, ಪ್ರಭೇದಗಳು ಇದೆ. ಸೊ ಯಾವುದು ಸೋಂಕಿತ ಉಣ್ಣೆ ಇರುತ್ತೆ ಅದು ಕಚ್ಚಿದಾಗ ಮನುಷ್ಯರಲ್ಲಿ ಈ KFD ಕಾಯಿಲೆ ಬರುತ್ತೆ. ಅಂದ್ರೆ ಈಗ ಜೀವಂತ ಮಂಗನಲ್ಲಿ ಇರುವಂತಹ ಉಣ್ಣೆಗಳು ಕೂಡ ಖಚಿತವಾಗಿ ಬರ್ತದೋ ಅಥವಾ ಸತ್ತ ಮೇಲೆ ಹರಡುವಂತದ್ದು? ಅಂದ್ರೆ ಅದು ಉಣ್ಣೆಗಳು ಟ್ರಾನ್ಸ್ಫರ್ ಆಗತ್ತೆ. ಸೊ ಅದು ರಕ್ತವನ್ನು ಕುಡಿದಾಗ ಕೆಲವೊಂದ್ಸರಿಗೆ ವೇಟ್ ಹೆಚ್ಚಾಗಿ ಕೆಳಗೆ ಬೀಳತ್ತೆ. ಸೊ ಕೆಳಗೆ ಬಿದ್ದಂತದ್ದು ಅಲ್ಲಿ ಯಾವ್ದಾದ್ರು ಪ್ರಾಣಿಗಳು ಓಡಾಟ ಆದ್ರೆ ಆ ಪ್ರಾಣಿಗಳ ದೇಹಕ್ಕೆ ಸೇರ್ಕೊಂಡ್ಬಿಡತ್ತೆ. ಸೊ ಮನುಷ್ಯ ಕೂಡ ಆಕ್ಸಿಡೆಂಟಲ್ ಹೋಸ್ಟ್ ಅಂತಾರೆ, ಅಂದ್ರೆ ಮನುಷ್ಯನಿಗೂ ಆಕಸ್ಮಿಕವಾಗಿ ಇದು ಇನ್ಫೆಕ್ಷನ್ ಆಗುವಂತದ್ದು. ಸೊ ಮನುಷ್ಯ ಆ ಒಂದು ಕಾಡಿನ ಜಾಗದಲ್ಲಿ ಅಥವಾ ಎಲೆಗಳಲ್ಲಿ ಆ ಉಣ್ಣೆಗಳ ಸಂಪರ್ಕಕ್ಕೆ ಬಂದಾಗ ಉಣ್ಣೆ ಮನುಷ್ಯನ ದೇಹಕ್ಕೆ ಸೇರಿ ಕಚ್ಚಿ ಕಾಯಿಲೆಗಳು ಬರುತ್ತೆ. ಈಗ ಹೊಳೆಗಳು, ತೋಡುಗಳು ಅಥವಾ ಏನು ತೊರೆಗಳು ಇರ್ತವೆ, ಇಂಥದ್ರಲ್ಲೆಲ್ಲ ಜನರ ಓಡಾಟ ಇದ್ದೇ ಇರ್ತದೆ. ಕಾಡಿನಲ್ಲಿ ಸೌದೆ ತರಲಿಕ್ಕೋ, ಜೇನು ತರಲಿಕ್ಕೋ ಏನೋದಕ್ಕೂ ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಮನುಷ್ಯರ ದೇಹವನ್ನು ಪ್ರವೇಶಿಸ್ತವೆ ಹೇಗೆ ಅಂತ? ಹೌದು, ಉಣ್ಣೆ ಕಚ್ಚಿದಾಗ ಬಂದೇ ಬರುತ್ತೆ. ಸೊ ಅದಕ್ಕೆ ಮಂಗ ಸಾಯೋದು ಇದು ಮುನ್ಸೂಚನೆ. ಸೊ ಯಾವುದೇ ಪ್ರದೇಶಗಳಲ್ಲಿ ನದಿ ಮೂಲಗಳ ಹತ್ರ ಮಂಗ ಡೆತ್ ಆಯ್ತು, ಮರಣ ಹೊಂದಿತ್ತು ಅಂದ್ರೆ, ಸೊ ಅಲ್ಲಿ ಒಂದು 50 feet ಅಂತರದಲ್ಲಿ ಈ ಉಣ್ಣೆಗಳ ಓಡಾಟ ಇರುತ್ತೆ ಮುಂದಿನ ಕೆಲವು ವಾರಗಳವರೆಗೆ. ಸೊ ಅದಕ್ಕೆ ಅದನ್ನ ನಿರ್ಬಂಧಿತ ಪ್ರದೇಶ ಅಂತ ನಾವು ಮಾಡಿಬಿಟ್ಟು ಅಲ್ಲಿ ಯಾರು ಕೂಡ ಓಡಾಡಬಾರದು, ಮನುಷ್ಯನ ಒಂದು ಪ್ರವೇಶವನ್ನು ಕೂಡ ನಿಷೇಧಿಸಬೇಕು. ಮತ್ತೆ ಅಂತ ಕೆಲವೊಂದ್ ಕಡೆ ಏನಾಗುತ್ತೆ, ಮಂಗ ಡೆತ್ ಆದ ತಕ್ಷಣ ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಹಾಕೋದು ಉಂಟು. ಸೊ ಹಾಗೆ ಡೈರೆಕ್ಟ್ ಆಗಿ ಟಚ್ ಮಾಡಬಾರದು. ಸೊ ಪರ್ಸನಲ್ ಪ್ರೊಟೆಕ್ಟಿವ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಬಳಸ್ಬಿಟ್ಟು ಆ ಮಂಗಗಳನ್ನ ಇಲಾಖೆಯ ಗಮನಕ್ಕೆ ತಂದ್ರೆ ಅಲ್ಲಿ ಮಂಗನ ಶವ ಪರೀಕ್ಷೆ ಆಗತ್ತೆ, ಸ್ಯಾಂಪಲ್ಸ್ಗಳು ಪ್ರಯೋಗಾಲಯಕ್ಕೆ ಹೋಗುತ್ತೆ, ನಂತರ ಇಲಾಖೆಗಳು ಅದನ್ನ ಕ್ರಮಬದ್ಧವಾಗಿ ಸುಡುವಂತ ಪ್ರಕ್ರಿಯೆಯನ್ನ ಮಾಡ್ತಾರೆ. ಸೊ ಅದು ನಿಯಮಿತವಾಗಿ ಆ ಸೇಫ್ಟಿ ಪ್ರಿಕಾಷನ್ ತಗೊಂಡು ಮಾಡಿದ್ರೆ ಅದು ಬರುವಂತ ಚಾನ್ಸಸ್ ಕಡಿಮೆ. ಅದೇ ನಾವು ಬರಿಗೈಯಲ್ಲಿ ಆ ಮಂಗನ ದೇವನ ಮುಟ್ಟುತ್ತೀವಿ ಅಥವಾ ಆ ಜಾಗದಲ್ಲಿ ಓಡಾಡ್ತೀವಿ ಅಂದಾಗ ಉಣ್ಣೆಗಳು ನಮ್ಮ ದೇಹಕ್ಕೆ ಸೇರ್ಬಿಟ್ಟು ಈ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ಈಗ ಮಂಗಗಳಲ್ಲಿ ಇರುವಂತಹ ಉಣ್ಣೆಗಳಿಂದಾಗಿ ರೋಗ ಬಂದ್ರೆ ಮಂಗ ಸತ್ತು ಹೋಗುವಂತಹದ್ದೇ ಒಂದು ನಿರ್ಧಾರ ಇತ್ತು ಅಥವಾ ಅದಕ್ಕೇನಾದ್ರೂ ಪರ್ಯಾಯ ಇದೆ? ಅಂದ್ರೆ ಮಂಗಗಳಲ್ಲಿ ಎರಡು ತರ ಮಂಗಗಳಿದೆ, ಒಂದು ಕಪ್ಪು ಮೂತಿ ಮಂಗ, ಇನ್ನೊಂದು ಕೆಂಪು ಅಂತ ಹೇಳಿ. ಈ ಕೆಂಪು ಮೂತಿ ಮಂಗಗಳು ಸಾಯ್ತವೆ. ಸೊ ಕಪ್ಪು ಮೂತಿಗಳಲ್ಲಿ ಸ್ವಲ್ಪ ಇಮ್ಯುನಿಟಿ ಇರುತ್ತೆ, ಅವು ಅದನ್ನ ಓವರ್ಕಮ್ ಮಾಡುತ್ತೆ. ಈ ಎರಡನೇ ತರದ ಏನಿದೆ ಅದು ಡೆತ್ ಆಗೋದು, ಸಾಮಾನ್ಯವಾಗಿ ಡೆತ್ ಆಗತ್ತೆ. ಸೊ ಡೆತ್ ಆದಾಗ ಅದು ಬರುವಂತ ಚಾನ್ಸಸ್ ಕೂಡ. ಸರಿ, ಈಗ ಇದರ ಒಂದು ರೋಗ ಲಕ್ಷಣಗಳು ಯಾವ ರೀತಿ ಇರ್ತವೆ? ಇನಿಷಿಯಲಿ ಆ ಉಣ್ಣೆ ಕಚ್ಚಿದಾಗ ಪ್ರಾರಂಭಿಕ ಹಂತದಲ್ಲಿ ಜ್ವರ ಬರುವಂತದ್ದು, ತಲೆನೋವು, ಮೈಕೈ ನೋವು, ಹೌದು, ಕಾಲು ಅಂದ್ರೆ ಎಕ್ಸ್ಪೋಸ್ಡ್ ಪಾರ್ಟ್ಸ್ ಅಂತೀವಿ, ಕಾಲಿರ್ಬೋದು, ಕೈ ಇರ್ಬೋದು. ಸೊ ಯಾವುದೇ ದೇಹದ ಯಾವುದೇ ಭಾಗ ಎಕ್ಸ್ಪೋಸ್ ಆಗಿದ್ರೆ ಕಾಲ್ ಮೂಲಕ ನಮ್ಮ ದೇಹವನ್ನ ಸೇರುವಂತದ್ದು. ಸೊ ಅದಕ್ಕಾಗಿ ಫುಲ್ ಬಟ್ಟೆನ ಹಾಕಬೇಕು, ಬೂಟ್ಸ್ಗಳನ್ನ ಹಾಕಬೇಕು ಆ ಪ್ರದೇಶಗಳಲ್ಲಿ ಓಡಾಡಬೇಕಾದ್ರೆ. ಸೊ ಜ್ವರ ಅಂತೂ ಬರುತ್ತೆ, ಅದರ ಜೊತೆಗೆ ತಲೆನೋವು, ಮೈಕೈ ನೋವು, ಸೊಂಟ ನೋವು, ಈ ತರ ಮೈಕೈ ನೋವು ಆದಷ್ಟು ಮಸಲ್ಗಳು ಅಫೆಕ್ಟ್ ಆಗುತ್ತೆ. ಇನ್ನು ಕೆಲವೊಂದು ಕೇಸಸ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಜ್ವರನು ಕಂಡು ಬರಲ್ಲ, ಜಸ್ಟ್ ವಾಂತಿ ಬೇದಿ ಅಂತ. ಇತ್ತೀಚಿನ ದಿನಗಳಲ್ಲಿ ಸೊ ವೈರಸ್ ಕೂಡ ಒಂದು ಅಟಿಪಿಕಲ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ವಿಭಿನ್ನವಾಗಿ ರೋಗ ಲಕ್ಷಣಗಳನ್ನ ಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈ ತರದಲ್ಲಿ ಇನಿಷಿಯಲ್ ಆರಂಭಿಕ ಹಂತದಲ್ಲಿ ಈ ರೋಗ ಲಕ್ಷಣಗಳು ಕಂಡು ಬರ್ತದೆ, ನಂತರ ಒಂದು ವಾರದ ನಂತರದಲ್ಲಿ ಅದು ಮೆದುಳನ್ನ ಕೂಡ ಆಕ್ರಮಿಸುತ್ತದೆ. ಸೊ ಆಗ ಬ್ಲೀಡಿಂಗ್ ಅಂತ ಬರುತ್ತೆ, ರಕ್ತಸ್ರಾವ ಆಗುವಂತದ್ದು, ಮೂಗು ಬಾಯಿಯಿಂದ ರಕ್ತಸ್ರಾವ ಇರಬಹುದು, ಅಥವಾ ಮಲದಲ್ಲಿ ರಕ್ತ ಹೋಗುವಂತದ್ದು, ಹೊಟ್ಟೆ ಒಳಗಡೆಗೆ ಬ್ಲೀಡಿಂಗ್ ಆಗುವಂತದ್ದು. ಸೊ ಇವನ್ ಮೆದುಳು ಇನ್ಫೆಕ್ಷನ್ ಆಗಿ ಮೆದುಳು ಜ್ವರ ಇರಬಹುದು, ಪಿಟ್ಸ್ ಬರಬಹುದು. ಸೊ ಈ ತರದಲ್ಲಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರಲ್ಲಿ ಏನಾದರೂ ಈಗ ಅನ್ಕಂಟ್ರೋಲ್ಡ್ ರಕ್ತದೊತ್ತಡ ಇರಬಹುದು, ಅಥವಾ ಮಧುಮೇಹ, ಅಥವಾ ಬೇರೆ ಈ ತರ ದೀರ್ಘಕಾಲೀನ ಕಾಯಿಲೆಗಳು ಅಂತ ಏನ್ ಹೇಳ್ತೀವಿ ಆ ತರದಲ್ಲಿ ಇದ್ರೆ ಸ್ವಲ್ಪ ಮಾರಣಾಂತಿಕವಾಗಿ ಪರಿಣಮಿಸ್ತವೆ. ಅಂದ್ರೆ ಇಂಥ ವಯೋಮಿತಿಯವರಲ್ಲಿ ಜಾಸ್ತಿ ಒಂದು ಒಂದು ಚಿಹ್ನೆಗಳನ್ನ ತೋರಿಸುವಂತಹದ್ದು, ಅಥವಾ ಮಹಿಳೆಯರಲ್ಲಿ ಜಾಸ್ತಿ, ಮಕ್ಕಳಲ್ಲಿ ಜಾಸ್ತಿ, ಅಥವಾ ಏಜ್ ಅಂತ ಪ್ರಸನ್ನಗಳಲ್ಲಿ ಜಾಸ್ತಿ ಇಲ್ಲ? ಇದು ನಾವು ಓವರ್ಆಲ್ ಇದನ್ನ ನೋಡಿದಾಗ ಯಾರು ಎಕ್ಸ್ಪೋಸ್ ಆಗ್ತಾರೆ ಅವರಲ್ಲಿ ಕಂಡು ಬರ್ತಾ ಇದೆ. ಯಾರು ಕಾಡಿಗೆ ಅಥವಾ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಸೊ ಪ್ರಿಕಾಷನ್ಸ್ ಅನ್ನ ಬಳಸಲ್ಲ. ಸೊ ಅಂತದ್ರಲ್ಲಿ ವ್ಯಕ್ತಿಗೆ ಬಂದ್ರೆ ಇನ್ನೊಬ್ಬರಿಗೆ ಬರಬೇಕು ಅಂತ, ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ ಇದು. ಆದ್ರೆ ಏನಾಗುತ್ತೆ, ಮನುಷ್ಯ ಒಬ್ಬ ಮನುಷ್ಯ ಉಣ್ಣೆಯನ್ನ ಮನೆಗೆ ತಗೊಂಡು ಬಂದ್ರೆ ಆ ಉಣ್ಣೆ ಇನ್ನೊಬ್ಬರಿಗೆ ಕಚ್ಚಿದಾಗ ಬರುವಂತ ಚಾನ್ಸ್ ಇರುತ್ತೆ. ಬಟ್ ಮನುಷ್ಯರಿಂದ ಮನುಷ್ಯರಾಗಿ ಡೈರೆಕ್ಟ್ ಗಾಳಿಯಲ್ಲಿ ಹರಡೋದು ಇಲ್ಲ, ಗಾಳಿಯಲ್ಲಿ ಇಲ್ಲ, ಇಲ್ವೇ ಇಲ್ಲ, ಅದು ಹರಡುವಂತದಿಲ್ಲ. ಈಗ ಎಷ್ಟೋ ಸಾರಿ ಬೇರೆ ಬೇರೆ ರೀತಿಯ ಜ್ವರ ಬರುವುದನ್ನು ನಾವು ನೋಡ್ತೀವಿ, ಅದು ಈಗ ಡೆಂಗ್ಯೂ ಇರಬಹುದು ಅಥವಾ ಮಲೇರಿಯಾ ಇರಬಹುದು, ಬೇರೆ ಬೇರೆ ರೀತಿಯ ಜ್ವರಗಳು. ಅವುಗಳಿಗೆ ಹೋಲಿಸಿ ನೋಡಿದಾಗ ಇದನ್ನ ಪ್ರತ್ಯೇಕ ಇದು KFD ಕಾಯಿಲೆ ಅಂತಲೇ ಹೇಗೆ ಗುರುತಿಸುವಂತದ್ದು? ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ವೈರಲ್ ಫೀವರ್ಸ್ ಇದೆ, ಜ್ವರ, ಮೈಕೈ ನೋವು, ಹೌದು, ಇದೇ ತರ ಶುರುವಾಗುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಇಷ್ಟು ವರ್ಷಗಳಲ್ಲಿ 1956 ಏನು ಮಂಗನ ಕಾಯಿಲೆ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ, ಸೊ ಆ ಒಂದು ಭಾಗವನ್ನ ನಾವು ಹೈರಿಸ್ಕ್ ಅಂತ ಗುರುತಿಸ್ತೀವಿ. ಆ ಹೈರಿಸ್ಕ್ ಏರಿಯಾದಲ್ಲಿ ಮೇನ್ ಆಗಿ ಈ ಡಿಸೆಂಬರ್ದಿಂದ ಮೇ ವರೆಗೆ, ಯಾಕಂದ್ರೆ ಉಷ್ಣತೆ ಕೂಡ ಅಷ್ಟೇ ಇರುತ್ತೆ, ಫೇವರೇಬಲ್ ಇರುತ್ತೆ ಉಣುಗುಗಳಿಗೆ. ಈ ಒಂದು ಭಾಗದಲ್ಲಿ ಆ ಮಂಗ ಇರಬಹುದು, ಅಥವಾ ಉಣ್ಣೆ ಟೆಸ್ಟ್ ಮಾಡಿದವು ಕೆಲವೊಂದು ಉಣ್ಣೆ KFD ಅಂತ ಇರುತ್ತೆ, ಅಥವಾ ಮನುಷ್ಯ ಇರಬಹುದು. ಈ ಮೂರದಲ್ಲಿ ಉಣ್ಣೆ, ಮನುಷ್ಯ ಮತ್ತು ಮಂಗಗಳು. ಸೊ ಈ ಮೂರುದಲ್ಲಿ ಯಾವ್ದಾದ್ರು ಒಂದು ಕಡೆ ಧನಾತ್ಮಕವಾಗಿ ಅಥವಾ ಪಾಸಿಟಿವ್ ಬಂದಿದ್ರೆ ಅದನ್ನ ಮುಂದಿನ 5 ವರ್ಷಗಳ ಕಾಲ ನಾವು ಹೈರಿಸ್ಕ್ ಅಂತ ತಗೋತೀವಿ. ಸೊ ಆ ಭಾಗದಲ್ಲಿ ಯಾವುದೇ ಜ್ವರ ಬಂದ್ರೂ ಕೂಡ KFDಗೆ ಕಂಪಲ್ಸರಿ ಆಗಿ ಅವರು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು. ಅದೇ ತರ ಡೆಂಗ್ಯೂ ಇರ್ಬೋದು, ಬೇರೆ ಇರ್ಬೋದು. ಸೊ ಸಿಂಪ್ಟಮ್ಯಾಟಿಕ್, ಈಗ KFDಗೂ ಕೂಡ ಯಾವುದೇ ತರ ಪರ್ಟಿಕ್ಯುಲರ್ ಚಿಕಿತ್ಸೆ ಅಂತ ಇಲ್ಲ. ಏನು ಸಿಂಪ್ಟಮ್ಸ್ ನಾವು ಮನುಷ್ಯ ಪ್ರೆಸೆಂಟ್ ಮಾಡ್ತಾನೆ ಅದ್ರ ಪ್ರಕಾರ ಚಿಕಿತ್ಸೆಗಳು ನಡೆಯುತ್ತೆ. ಸೊ ಹಾಗೆ, ಸೊ ಇದು ಬ್ಲಡ್ ಟೆಸ್ಟ್ ಮೂಲಕ ಮಾತ್ರ ಗೊತ್ತಾಗುವಂತದ್ದು. ನಮ್ಮ ಶಿವಮೊಗ್ಗದಲ್ಲಿ ಅದು ಪ್ರಯೋಗಾಲಯ ಇದೆ, ಇಲ್ಲಿಂದ ನಾವು ಬ್ಲಡ್ ಅನ್ನ ಕಲೆಕ್ಟ್ ಮಾಡಿ ಅಲ್ಲಿ ಕಳಿಸಿದಾಗ ಸೊ ವಿತಿನ್ 1 ಡೇ 24 hours ಅಲ್ಲಿ ನಮಗೆ ಆ ರಿಪೋರ್ಟ್ ಅನ್ನು ಸಿಗುತ್ತೆ. ಮುಂಜಾಗ್ರತೆ ಕ್ರಮಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇನ್ನಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಏನೇನು ತಗೋಬೇಕು? ನಿಜವಾಗಿ ಈಗ ಕಾಡಿಗೆ ಹೋಗಬೇಡಿ ಅಂತ ಹೇಳುವ ಹಾಗಿಲ್ಲ, ಅಥವಾ ಕೃಷಿಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ಲೇಬೇಕಾಗ್ತದೆ. ಹೌದು, ಸೊ ಇಲ್ಲಿ ಏನಾಗುತ್ತೆ, ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಸ್ವಯಂ ರಕ್ಷಣೆ ಅಂತ ಬರುತ್ತೆ. ಸೊ ಮುಂಜಾಗ್ರತವಾಗಿ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ಳುವಂತದ್ದು. ಸ್ಪೆಷಲಿ ಈ ಒಂದು ಯಾವುದು ನಾವು ಹೈರಿಸ್ಕ್ ಏರಿಯಾ ಅಂತ ಏನ್ ಹೇಳ್ತೀವಿ, ಗ್ರಾಮ ಇರಬಹುದು, ತಾಲೂಕು ಅಂತ ಇರಬಹುದು, ಸೊ ಈ ಭಾಗಗಳಲ್ಲಿ ಆದಷ್ಟು ಈ ಸಮಯದಲ್ಲಿ ಕಾಡಿಗೆ ಹೋಗೋದನ್ನ ಅಥವಾ ತೋಟಕ್ಕೆ ಹೋಗೋದನ್ನ ಲಿಮಿಟ್ ಮಾಡಬೇಕು. ಹೋಗುವಂತ ಪರಿಸ್ಥಿತಿ ಬಂದರೂ ಕೂಡ ಉಣ್ಣೆ ವಿಕರ್ಷಕ ಅಂತ ಬರುತ್ತೆ, ಟಿಕ್ ರಿಪೆಲೆಂಟ್ಸ್ ಅಂತ ಬರುತ್ತೆ, ತೈಲಗಳು ಬರುತ್ತೆ. ಸೊ ಡೆಪಾ ಅಂತ ತೈಲ ಈಗ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ವಿತರಣೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆಗೂ ಕೂಡ. ಸೊ ಈ ಡೆಪಾವನ್ನ ನಮ್ಮ ದೇಹದ ಭಾಗಗಳಿಗೆ ಅದನ್ನ ಹಚ್ಕೊಂಡು ಬಿಟ್ಟು ಹೋಗುವಂತದ್ದು, ಕೆಲಸಕ್ಕೆ ಹೋಗುವಂತದ್ದು. ಎಷ್ಟು ಗಂಟೆ? ಆಕ್ಚುಲಿ 2 hours ಅಷ್ಟು, 2-3 hours ಒಳಗೆ ನಾವು ವಾಪಸ್ ಬರಬೇಕು. ವಾಪಸ್ ಬರಬೇಕು ಅದನ್ನ. ಅದಕ್ಕೆ ಅದನ್ನ ಜೊತೆಗೆ ಕ್ಯಾರಿ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ವಾಪಸ್ ಬಂದ್ಮೇಲೂ ಕೂಡ ನಾವು ನಮ್ಮ ಬಟ್ಟೆಗಳನ್ನ ಎಲ್ಲನೂ ಕೂಡ ಬಿಸಿ ನೀರಲ್ಲಿ ಅದನ್ನ ಸ್ವಲ್ಪ ಹೊತ್ತು ನೆನೆಸಿಟ್ಟು ನಂತರ ಸೋಪಲ್ಲಿ ಚೆನ್ನಾಗಿ ವಾಶ್ ಮಾಡುವಂಥದ್ದು. ಜೊತೆಗೆ ಅವರು ಯಾರು ಹೋಗಿ ಬಂದಿರ್ತಾರೆ ಅವರು ಕೂಡ ಬಿಸಿ ನೀರಲ್ಲಿ ಸ್ವಲ್ಪ ಉಜ್ಜಿ ಸ್ನಾನ ಮಾಡಬೇಕು. ಮತ್ತೆ ಮೈಯಲ್ಲಿ ಏನಾದರೂ ಉಣುಗುಗಳು ಹತ್ಕೊಂಡಿದ್ಯಾ ಅಂತ ಬೇರೆಯವರಿಂದನೂ ಕೂಡ ಪರೀಕ್ಷೆ ಮಾಡಿ ಆ ಥರ ಉಣುಗಿದ್ರು ಕೂಡ ಡೈರೆಕ್ಟ್ ಆಗಿ ತೆಗೆಸಿಬಿಡುವಂಥದ್ದು. ಸೊ ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕಾಗತ್ತೆ. ಮತ್ತೆ ಫುಲ್ ಬಟ್ಟೆನ ಹಾಕೊಳ್ಳೋದು, ಮೈ ಕವರ್ ಆಗೋ ಥರ ಫುಲ್ ಬಟ್ಟೆಗಳನ್ನ ಹಾಕಬೇಕು, ಬೂಟ್ಸ್ಗಳನ್ನ ಹಾಕಬೇಕು. ಸೊ ಆದಷ್ಟು ಕಾಂಟ್ಯಾಕ್ಟ್ಸ್ ಅನ್ನು ತಪ್ಪಿಸಬೇಕು. ನಾವು ಬೂಟ್ಸ್ ಒಳಗಡೆಗೆ ನಮ್ಮ ಏನಿರತ್ತಲ್ವ ಬಟ್ಟೆಗಳನ್ನ ನಾವು ಸಿಕ್ಸ್ಬೇಕು. ಆಕ್ಚುಲಿ ಆ ಗ್ಯಾಪ್ಸ್ ಕೂಡ ನಾವು ಕೊಡಬಾರದು. ಈಗ ಪರಿಸರ ಪ್ರವಾಸೋದ್ಯಮ ಅಂತ ಎಲ್ಲ ಮಾತನಾಡ್ತೀವಿ, ಬೇರೆ ಬೇರೆ ಊರುಗಳಿಂದ ಕಾಡನ್ನು ನೋಡ್ಲಿಕ್ಕೆ ಬರ್ತಾರೆ, ಜಲಪಾತ ನೋಡ್ಲಿಕ್ಕೆ ಬರ್ತಾರೆ, ಅಥವಾ ಆ ಸ್ಟ್ರೀಮ್ ಅನ್ನು ನೋಡ್ಲಿಕ್ಕೆ ಬರ್ತಾರೆ. ಅವರಿಗೆ ಒಂದು ಮುಂಜಾಗ್ರತೆ ಕ್ರಮ ಅಂದ್ರೆ ಏನೇನು ಕೈಗೊಳ್ಬೇಕು? ಆಕ್ಚುಲಿ ಅವ್ರಿಗೆ ಅನುಭವ ಇರೋದಿಲ್ಲ ಈ ಕೆಎಫ್ಡಿ ಬಗ್ಗೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಮಂಗ ಡೆತ್ ಆದಾಗ, ಮಂಗ ಮರಣ ಹೊಂದಿದಾಗಂತೂ ಅಲ್ಲಿ ನಾವು ನಿರ್ಬಂಧ ಮಾಡ್ತೀವಿ. ಅರಣ್ಯ ಇಲಾಖೆ, ಪಶುಸಂಗೋಪನೆ ಇಲಾಖೆ ಬರುತ್ತೆ, ಗ್ರಾಮ ಪಂಚಾಯತ್ ಇಲಾಖೆ ಇರುತ್ತೆ, ಹಾಗೂ ನಮ್ಮ ಆರೋಗ್ಯ ಇಲಾಖೆ. ಸೊ ಎಲ್ಲಾ ಇಲಾಖೆ ಒಂದು ಸಹಯೋಗದಲ್ಲಿ ಇವೆಲ್ಲ ಮುಂಜಾಗ್ರತಾ ಕ್ರಮಗಳು ಮತ್ತು ಸಾಕಷ್ಟು ರೀತಿಯ ಮಾಹಿತಿ ಪಾಂಪ್ಲೆಟ್ಸ್ಗಳು, ಬ್ಯಾನರ್ಸ್ಗಳು ನಾವು ಎಲ್ಲ ಕಡೆ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಸೊ ಎಲ್ಲಿ ಬಂದಿದೆ ಮಂಗ ಡೆತ್ ಆಗಿದೆ ಅಲ್ಲಂತೂ ಪ್ರವೇಶ ಇರಲ್ಲ. ಉಳಿದಂತೆ ಬಂದಿರೋ ಏರಿಯಾದಲ್ಲಿ, ಓಡಾಡೋ ಜಾಗದಲ್ಲಿ ಕೂಡ ಸಂಬಂಧಪಟ್ಟ ಪಂಚಾಯತ್ಗಳಿಂದ ಸ್ಪ್ರೇಯಿಂಗ್ ಕೂಡ ನಡೆಯುತ್ತೆ, ಮೆಲಥೈನ್ ಸ್ಪ್ರೇಯಿಂಗ್ ಕೂಡ ನಡೆಯುತ್ತೆ, ಹಾಗೂ ಸೈಪರ್ಮೆಥ್ರಿನ್ ಅಂತಲೂ ಬರುತ್ತೆ, ಅದು ಕೂಡ ನಡೀತಾ ಇರುತ್ತೆ. ಬಟ್ ಈ ಜಾಗದಲ್ಲಿ ಹೋಗಬೇಕಾದ್ರೆ ಆದಷ್ಟು ಈ ಡೆಪಾ ಇರ್ಬೋದು ಅಥವಾ ಯಾವುದೇ ತರ ಟಿಕ್ ರಿಪೆಲೆಂಟ್ಸ್ಗಳನ್ನ, ಸೊ ಅದನ್ನು ಕಂಪಲ್ಸರಿ ಆಗಿ ಬಳಸಲೇಬೇಕಾಗತ್ತೆ. ಮತ್ತೆ ಮನೆಗೆ ಹೋದ ತಕ್ಷಣ ಬಿಸಿ ನೀರನ್ನ ನೆನಪು ಮಾಡಿಕೊಂಡು ಸ್ನಾನ ಮಾಡೋದು, ಹಾಗೂ ಬಟ್ಟೆಗಳನ್ನ ಬಿಸಿ ನೀರಲ್ಲಿ ಇಡುವಂಥದ್ದು, ಸೊ ಅದನ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ಥಳೀಯವಾಗಿ ಏನಾದರೂ ಎಣ್ಣೆಗಳು ಲಭ್ಯ ಇದ್ರೆ ಅದನ್ನು ಕೂಡ ಬಳಕೆ ಮಾಡ್ತಾರೆ, ಹೊಗೆ ಸೊಪ್ಪಿನ ಎಣ್ಣೆನೋ ಅಥವಾ ಬೇವಿನ ಎಣ್ಣೆ ಯೂಶುವಲ್ ಆಗಿ, ಹೌದು ಅದನ್ನು ಕೂಡ ಮಾಡಬಹುದು, ಅದನ್ನು ಕೂಡ ಇರುತ್ತೆ. ಅಂತೂ ಕೈ ಸಿಗದ ಹಾಗೆ ನೋಡ್ಕೋಬೇಕು. ಹೌದು, ಸ್ಪರ್ಶಗಳು, ಹೌದು ಅದು ಸ್ಪರ್ಶ ಅಂದ್ರೆ ಕೂಡ ಏನಾಗುತ್ತೆ ನಮ್ಗೆ ಗೊತ್ತಾಗಲ್ಲ, ಅದನ್ನ ಹುಡುಕಿದ್ರೆ ಮಾತ್ರ ತುಂಬಾ ಚಿಕ್ಕ ಇರುತ್ತೆ, ನೀಟಾಗಿ ನೋಡ್ಬೇಕು. ಆ ನೀಟಾಗಿ ನೋಡಿದಾಗಲೇ ಮಾತ್ರ ಅವುಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ, ತೆಗಿಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಚಿಕಿತ್ಸೆ ಅಂದ್ರೆ ಯಾವ್ದು ಪರಿಣಾಮಕಾರಿಯಾದಂತಹ ಔಷಧಿ ಸದ್ಯಕ್ಕೆ ಲಭ್ಯ ಇಲ್ಲ ಅಂತ ಹೇಳಿದ್ರಿ, ಯಾವ್ದು ಸಿಂಪ್ಟಮ್ಸ್ ಅಥವಾ ಒಂದು ಲಕ್ಷಣಗಳನ್ನ ತೋರಿಸ್ತದೋ ಅದಕ್ಕೆ ಮಾತ್ರ ನಾವು ಚಿಕಿತ್ಸೆಯನ್ನ ಕೊಡಿಸಬೇಕು ಅಂತ ಹೇಳಿ. ಈ ರೋಗ ಬಂದ ನಂತರ ಅದು ಪರಿಣಾಮಕಾರಿ ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಂಡು ರಿಕವರ್ ಆಗಬಹುದು ಅಥವಾ ಅದರಲ್ಲಿ ಪ್ರಾಣಾಪಾಯವೇ ಆಗ್ತದ? ಇಲ್ಲ, ಅದೇ ನಾನು ಆಗ್ಲೇ ಹೇಳಿದಾಗೆ ದೀರ್ಘಕಾಲೀನ ಯಾವುದೇ ಒಂದು ರೋಗಗಳಿಂದ ಬಳಲ್ತಾ ಇದ್ರೆ ಮತ್ತೆ ಇನಿಷಿಯಲ್ ಹಂತದಲ್ಲಿ ಇಮ್ಮಿಡಿಯೇಟ್ ಆಗಿ ಹೋಗಿ ಚಿಕಿತ್ಸೆಯನ್ನು ತಗೊಳ್ಳದೇ ಇದ್ರೆ, ಸೊ ಸ್ವಲ್ಪ ಡಿಲೇ ಮಾಡಿದ್ರು ಕೂಡ, ಒಂದ್ 2-3 ದಿವಸ ಡಿಲೇ ಮಾಡಿ ಕಡಿಮೆ ಆಗತ್ತೆ ಮನೇಲಿ ಇರೋಣ ಅಂತ ಹೇಳಿ ಇದ್ದವರಲ್ಲಿ ನಾವು ಇದನ್ನ ನೋಡಿದೀವಿ. ಸೊ ಯಾವುದೇ ಡಿಲೇ ಇಲ್ಲದೆ ಇಮ್ಮಿಡಿಯೇಟ್ ಆಗಿ ಹೋಗಿ ಯಾರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಒಳಪಟ್ಟಿದ್ದಾರೆ, ತುಂಬಾ ಮರಣ ಪ್ರಮಾಣಗಳು ತುಂಬಾ ಕಡಿಮೆ. ಸೊ ಇದ್ರೊಳಗೆ ಮೇನ್ ಬೇಕಾಗಿರೋದು ಒಂದು ರೆಸ್ಟ್, ಯಾಕಂದ್ರೆ ನಮ್ಮ ಮಸಲ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಫುಲ್ ರೆಸ್ಟ್ ಬೇಕಾಗತ್ತೆ. ಎರಡನೇದಾಗಿ ಹೈಡ್ರೇಷನ್, ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನೀರನ್ನು ನಾವು ಕುಡಿತಾ ಇರಬೇಕಾಗತ್ತೆ. ರೆಸ್ಟ್ ಮತ್ತೆ ಹೈಡ್ರೇಷನ್ ಅನ್ನ ನೀಟಾಗಿ ಮೇಂಟೈನ್ ಮಾಡಿದ್ವಿ, ಜೊತೆಗೆ ಸಿಂಪಲ್ ಆಗಿ ಕೊಡುವಂತ ಮೆಡಿಸಿನ್ಸ್ಗಳು, ಸ್ಥಳೀಯ ವೈದ್ಯರು ಯಾವ್ದನ್ನ ಮೆಡಿಸಿನ್ಸ್ಗಳನ್ನ ಕೊಡ್ತಾರೆ ಅದನ್ನ ಬಳಸಿದ್ರೆ ರಿಕವರ್ ಆಗ್ಲಿಕ್ಕೆ ತುಂಬಾ ಚಾನ್ಸಸ್ ಇದೆ. ಅಲ್ಲದೆ ಇದು ದನಕರುಗಳಲ್ಲೂ ಕೂಡ ಉಣ್ಣೆಗಳು ಇರುತ್ತೆ, ಸೊ ಆಗ ಪಶುಸಂಗೋಪನೆ ಇಲಾಖೆಯಿಂದನೇ ಅವ್ರದ್ದು ಒಂದು ಕೆಲವೊಂದು ಇಂಜೆಕ್ಷನ್ಸ್, ಸ್ಪ್ರೇ ಎಲ್ಲನೂ ಕೂಡ ಇರುತ್ತೆ. ಸೊ ಅದನ್ನ ಬಳಸಬೇಕು. ದನಕರುಗಳಲ್ಲಿ ಕೆಲವರದ್ದು ಕೊಟ್ಟಿಗೆಗಳು ಮನೆ ಹತ್ರನೇ ಇರುತ್ತೆ, ಸೊ ಆಗ ಅಂತ ಟೈಮಲ್ಲಿ ಜಾನುವಾರುಗಳ ಸಂಪರ್ಕದಲ್ಲಿ ಕೂಡ ಇರ್ತಾರೆ. ಹೌದು, ಮನುಷ್ಯರು ಇರ್ತಾರೆ, ಮತ್ತೆ ಆ ಜಾನುವಾರುಗಳ ಮೇಲೇನೆ ಈ ಉಣ್ಣೆಗಳು ಇರುತ್ತೆ, ಅವ ಮೂಲಕನೂ ಅವು ಅಂದ್ರೆ ಕಾಡಿಗೆ ಹೋಗ್ತವೆ, ಮನೆಗೆ ಬರ್ತವೆ, ಈ ಉಣ್ಣೆಗಳನ್ನ ಒಂದು ವಾಹಕತರಾಗತ್ತೆ. ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸ್ಪ್ರೆಡ್ ಮಾಡ್ತವೆ. ಸೊ ಆದಷ್ಟು ದನಕರುಗಳು ಕೂಡ ಉಣ್ಣೆ ಕಂಟ್ರೋಲ್ ಮಾಡ್ಲಿಕ್ಕೆ ಪಶುಸಂಗೋಪನೆ ಇಲಾಖೆ ಅವರಿಂದ ಏನು ಔಷಧಿಗಳಿದೆ ಅದನ್ನ ಬಳಸಬೇಕು, ಮತ್ತೆ ಸ್ಪ್ರೇಯಿಂಗ್ ಕೂಡ ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕು. ಮತ್ತೆ ಕಾಡಿಂದ ಆದಷ್ಟು ಈ ಸಮಯದಲ್ಲಿ ತರಗೆಲೆಗಳನ್ನ ತರಬಾರದು, ಅಥವಾ ಸೊಪ್ಪುಗಳನ್ನ ತರುವಂತದ್ದು ಮನೆ ಹಿಂದೆ ಹಾಕಿರುವಂತದ್ದು. ಈಗ ಸೀಸನ್ ಹೌದು, ತರುವಂತ ಸೀಸನ್. ಬಟ್ ಏನಾಗತ್ತೆ, ಈ ಕೆಎಫ್ಡಿ ಇರೋದ್ರಿಂದ ನಾವು ಅದು ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಆಗತ್ತೆ. ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಈಗ ಸಿದ್ದಾಪುರದ ಸುತ್ತಮುತ್ತ ಜಾಸ್ತಿ ಇದೆ ಅಂತ ಕೇಳಿ? ಸಿದ್ದಾಪುರ ತಾಲೂಕಿನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಪ್ರಕರಣಗಳು ಶುರುವಾದದ್ದು, ಅಲ್ಲಿಂದನೇ ಈಗ ಕೂಡ ಕೇಸಸ್ಗಳು ಬರ್ತಾ ಇದೆ. ಬಟ್ ಎಲ್ಲಾ ಇಲಾಖೆಯ ಒಂದು ಸಹಕಾರದೊಂದಿಗೆ ಆದಷ್ಟು ಕಂಟ್ರೋಲ್ದಲ್ಲಿ ಇದ್ದೀವಿ. ಮನೆ ಮನೆಗೆ ಹೋಗಿ ಮಾಹಿತಿಗಳನ್ನ ಕೊಡುವಂಥದ್ದು, ಜ್ವರ ಸಮೀಕ್ಷೆ ಮಾಡುವಂಥದ್ದು, ಅವರ ಶಂಕಿತರ ರಕ್ತ ಪರೀಕ್ಷೆಯನ್ನ ಮಾಡುವಂಥದ್ದು, ಸೊ ಎಲ್ಲನೂ ಕೂಡ ಇಲಾಖಾ ವತಿಯಿಂದ ಏನು ಕ್ರಮಗಳು ಬೇಕು ಅದನ್ನ ತಗೋತಾ ಇದ್ದೀವಿ. ಜೊತೆಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಾಲೂಕಾ ಮಟ್ಟದ ಸಭೆಗಳು ಕೂಡ ತುಂಬಾ ರೆಗ್ಯುಲರ್ ಆಗಿ ನಡೀತಾ ಇದೆ. ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕೂಡ ಮುಂಜಾಗ್ರತಾ ಕ್ರಮದಲ್ಲಿ ತುಂಬಾ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಈಗ ಕಾಡಿನಲ್ಲಿ ಹೋಗುವಂತಹ ಒಂದು ಅನಿವಾರ್ಯ ಸಂದರ್ಭ ಬಂದಾಗ ಮುಂಜಾಗ್ರತೆ ಅಂದ್ರೆ ಏನೇನು ತಗೊಳ್ಬೇಕು ಇನ್ನೊಂದ್ಸರಿ ಹೇಳ್ಬಿಡಿ. ಯಾಕಂದ್ರೆ ಇದು ಪ್ರಮುಖವಾದಂತಹದ್ದು, ಅಂದ್ರೆ ಉಣ್ಣೆಯ ಕಾಟದಿಂದ ತಪ್ಪಿಸಬೇಕಿದ್ರೆ ಅಥವಾ ಜ್ವರದಿಂದ ತಪ್ಪಿಸಬೇಕಿದ್ರೆ ಇದು ಬಹಳಷ್ಟು ಮುಖ್ಯವಾಗ್ತದೆ. ಓಕೆ, ಸೊ ಕಾಡಿಗೆ ಹೋಗ್ಬೇಕಾದ್ರೆ ನಾವು ಆದಷ್ಟು ಸಂಪೂರ್ಣವಾಗಿ ಬಟ್ಟೆಗಳನ್ನ ಧರಿಸುವಂತದ್ದು, ಮತ್ತೆ ಉಣ್ಣೆ ವಿಕರ್ಷಕ ತೈಲಗಳು ಅಂತ ಇರುತ್ತೆ, ಡೆಪಾ ತೈಲ ಆರೋಗ್ಯ ಇಲಾಖೆಯಿಂದ ಲಭ್ಯವಿದೆ. ಸೊ ಸ್ಥಳೀಯ ಪ್ರಮಾಣದಲ್ಲಿ ಬೇಕಿದ್ರೆ ಕೊಡ್ತಾರ ಹೇಗೆ ಅಂದ್ರೆ, ಆಕ್ಚುಲಿ ಒಬ್ಬರಿಗೆ 2-4 ಅನ್ನೋ ತರ ಇರ್ತದೆ, ಬಟ್ ಡಿಮ್ಯಾಂಡ್ಸ್ ಪ್ರಕಾರ ಕೊಡ್ತಾರೆ. ಸೊ ಸ್ಟಾಕ್ ಗಳನ್ನ ಇದೆ ನಮ್ಮಲ್ಲಿ. ಸೊ ಸ್ಥಳೀಯ ಆರೋಗ್ಯ ಸಂಸ್ಥೆಗಳು ಅಥವಾ ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಅಧಿಕಾರಿಗಳು ಯಾರಿದ್ದಾರೆ ಅವರಲ್ಲಿ ಕೇಳಿದ್ರು ಕೂಡ ಅವರು ಕೊಡ್ತಾರೆ ಅದನ್ನ. ಸೊ ಆ ತೈಲಗಳನ್ನ ಬಳಸಬೇಕು. ನಂತರ ತೋಟದಿಂದ ಅಥವಾ ಕಾಡಿನಿಂದ ವಾಪಸ್ ಬಂದ್ಮೇಲೆ ಸೊ ಬಿಸಿ ನೀರಿನಲ್ಲಿ ಸ್ವಲ್ಪ ಮೈಗಳನ್ನು ಉಜ್ಜಿ ಸ್ನಾನ ಮಾಡುವಂಥದ್ದು, ಮತ್ತೆ ಬಟ್ಟೆಗಳನ್ನು ಕೂಡ ಬಿಸಿನೀರಲ್ಲಿ ನೆನೆಸಿ ಸೋಪು ಹಾಕಿ ಒಗೆಯುವಂಥದ್ದು. ಈವನ್ ದನಕರುಗಳ ಮೇಲೆ ಇರುವಂತಹ ಉಣ್ಣೆಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗತ್ತೆ ನಾವು. ಅದಕ್ಕೂ ಕೂಡ ಸಪರೇಟ್ ಆಗಿ ಉಣ್ಣೆ ನಿವಾರಕ ತೈಲಗಳು ಅಥವಾ ಸ್ಪ್ರೇಗಳು ಏನು ಲಭ್ಯವಿದೆ ಅದನ್ನು ಬಳಸಬೇಕಾಗತ್ತೆ. ಅದೇ ತರ ದನದ ಕೊಟ್ಟಿಗೆ ಒಳಗಡೆಗೂ ಮತ್ತೆ ಮನೆ ಸುತ್ತಮುತ್ತನೂ ಕೂಡ ಈ ಉಣ್ಣೆ ನಿವಾರಕ ಔಷಧಿಯ ಸ್ಪ್ರೇಗಳನ್ನು ಮಾಡಿಸಬೇಕಾಗತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಂದ್ರೆ ಮಂಗ ಸತ್ತಾಗ, ಸೊ ಆ ಮಾಹಿತಿಯನ್ನು ಇಮ್ಮಿಡಿಯೇಟ್ ಆಗಿ ಸ್ಥಳೀಯ ಯಾವ ಇಲಾಖೆ ಇದೆ, ಗ್ರಾಮ ಪಂಚಾಯತಿ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ ಅಥವಾ ಪಶುಸಂಗೋಪನೆ ಇಲಾಖೆ, ಯಾವ ಇಲಾಖೆ ಇದೆ ಆ ಇಲಾಖೆಯ ಗಮನಕ್ಕೆ ಇಮ್ಮಿಡಿಯೇಟ್ ಆಗಿ ತತ್ಕ್ಷಣವಾಗಿ ಅದನ್ನು ಗಮನಕ್ಕೆ ತರಬೇಕು. ಅದು ಇಂಪಾರ್ಟೆಂಟ್. ಸೊ ಅಲ್ಲಿ ಅಂದ್ರೆ ಲೋಕಲ್ ಆಗಿ ಮತ್ತೆ ಅಲ್ಲಿ ಮೆಲಥಯನ್ ಸ್ಪ್ರೇ ಮಾಡುವಂಥದ್ದು, ಸೊ PM ಮಾಡುವಂಥದ್ದು, ಮಂಗನ ಒಂದು ಬಾಡಿಯ PM ಮಾಡುವಂಥದ್ದು, ಸೊ ಆ ಮುಂದಿನ ಪ್ರಕ್ರಿಯೆಗಳು ಕೂಡ ಬೇಗ ಆಗಿ ನಡೆಯುತ್ತೆ ಅಂತ. ಸೊ ಯಾವುದೇ ತರದಲ್ಲಿ ಮಂಗನ ಡೆತ್ ಆದಾಗ, ಮಂಗನ ದೇಹ ಕಂಡು ಬಂದಾಗ ಅದನ್ನ ನೆಗ್ಲೆಕ್ಟ್ ಮಾಡಬಾರದು. ಈಗ ಮಂಗಗಳು ಸತ್ತು ಬಿದ್ದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಏನಾದ್ರೂ ದೂರವಾಣಿ ಸಂಖ್ಯೆ ಏನಾದ್ರೂ ಇದೆಯಾ? ದೂರವಾಣಿ ಅಂದ್ರೆ PSC ಮಟ್ಟದಲ್ಲಿ, ಹೆಲ್ಪ್ ಲೈನ್ ಅಂದ್ರೆ PSC ಮಟ್ಟದಲ್ಲಿ ಒಂದು ಕಮಿಟಿ ಇದೆ. ಸೊ ನಾನು ಹೇಳಿದ ಈ 4 ಇಲಾಖೆಗಳು ಆ ಕಮಿಟಿಲಿ ಇರ್ತಾರೆ, ಜೊತೆಗೆ ತಾಲೂಕಾ ಮಟ್ಟದಲ್ಲೂ ಒಂದು ಕಮಿಟಿ ಇದೆ. ಸೊ ಇಮಿಡಿಯೇಟ್ ಆಗಿ ನಮ್ಮ ಆಶಾ ಕಾರ್ಯಕರ್ತರ ಗಮನಕ್ಕೆ ತಂದ್ರೆ ಅವರು ಎನಿ ಆಫ್ ದ ಒಂದು ಇಲಾಖೆ PSC ಆಗ್ಬಹುದು, ಯಾರ್ದಾರು ಒಬ್ಬರ ಗಮನಕ್ಕೆ ತಂದ್ರೂ ಕೂಡ ಇಮಿಡಿಯೇಟ್ ಆಗಿ ಅದು ಮೇಲಾಧಿಕಾರಿಗಳು ತಲುಪಿ ಅಲ್ಲಿ ಲೋಕಲ್ ಆಗಿ ಆ ಟೀಮ್ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಜನರಲ್ಲಿ ಒಂದು ರೀತಿಯ ಭೀತಿ ಇದೆಯಾ ಇದರ ಬಗ್ಗೆ? ಆಕ್ಚುಲಿ ಹೌದು, ಯಾಕಂದ್ರೆ ಮಧ್ಯದಲ್ಲಿ ತುಂಬಾ ಕೇಸಸ್ಗಳು ಜಾಸ್ತಿ ಆಗ್ಬಿಡ್ತು ಒಂದೇ ಸರಿಗೆ, ಈಗ ಸ್ವಲ್ಪ ಇಳಿಕೆ ಕಂಡು ಬರ್ತಾ ಇದೆ. ಸೊ ಆ ಕೇಸ್ ಜಾಸ್ತಿ ಆದಾಗ ಜನರಲ್ಲಿ ಆಬ್ವಿಯಸ್ ಆಗಿ ಅದು ಭೀತಿ ಬಂದೇ ಬರುತ್ತೆ. ಅದಕ್ಕೆ ವರ್ಷದ ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರ್ತದೋ ಅಥವಾ ಏನಾದರೂ ಬೇಸಿಗೆಯಲ್ಲಿ ಜಾಸ್ತಿ ಆಗೋದು? ಈ ಸಮಯದಲ್ಲಿ ಜಾಸ್ತಿ, ಡಿಸೆಂಬರ್ ದಿಂದ ಮೇ ವರೆಗೆ ಜಾಸ್ತಿ. ಈಗ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಇದು ಕಡಿಮೆ ಆಗುತ್ತೆ, ಈ ಟೆಂಪರೇಚರ್ ಕಡಿಮೆ ಆದಾಗಲೂ ಕಡಿಮೆ ಆಗುತ್ತೆ. ಸೊ ಮೇನ್ ಆಗಿರೋದು ಜನವರಿ, ಫೆಬ್ರವರಿ, ಮಾರ್ಚ್, ಈ 3 ತಿಂಗಳಲ್ಲಿ ಬೇಸಿಗೆ ಬಂದಷ್ಟು ರೋಗಗಳ ಉದ್ಭವ ಸ್ವಲ್ಪ ಹೌದು KFD ಬರೋದು ಜಾಸ್ತಿ ಇರುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಡಾಕ್ಟ್ರೆ? ಮಂಗನ ಕಾಯಿಲೆ ಬಂದಿದೆ ಹಾಗಂತ ಹೇಳಿ ಹೆದರಿಕೆ ಬೇಡ. ಸೊ ಯಾವುದೇ ಮಾಹಿತಿ ಅಥವಾ ಯಾವುದೇ ಸಮಸ್ಯೆಗಳು ಇದ್ರೂ ಕೂಡ ಇಮಿಡಿಯೇಟ್ ಆಗಿ ನಮ್ಮ ಸ್ಥಳೀಯ ಆರೋಗ್ಯ ಸಿಬ್ಬಂದಿಗಳೇನಿದ್ದಾರೆ, ಆಶಾ ಕಾರ್ಯಕರ್ತೆ ಇರ್ಬೋದು ಅಥವಾ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳಿರ್ಬೋದು ಅಥವಾ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳಿರ್ಬೋದು, ಯಾರಾದರೂ ಒಬ್ಬರನ್ನ ನಿಮ್ ಸಂಪರ್ಕಿಸಿದರೆ ನಿಮ್ಗೆ ಏನು ಮಾಹಿತಿ ಬೇಕೋ ಅವರು ಸಂಪೂರ್ಣವಾಗಿ ಕೊಡ್ತಾರೆ. ಹಾಗೆ ಆ ಉಣ್ಣೆ ವಿಕರ್ಷಕ ತೈಲಗಳು ಏನಿದೆ ಸಂಬಂಧಪಟ್ಟ ಯಾವುದೇ ಇದ್ರು ಕೂಡ ಅವರಿಂದ ನೀವು ಅದನ್ನ ಪಡ್ಕೋಬೇಕು. ಮತ್ತೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು, ನಿರ್ಲಕ್ಷ್ಯ ವಹಿಸಬಾರ್ದು. ಯಾವುದೇ ಒಂದು ಸಿಂಪಲ್ ಆಗಿರುವಂತ ಒಂದು ಜಸ್ಟ್ ವಾಂತಿ ಅಥವಾ ಜಸ್ಟ್ ವೇದಿ ಅಥವಾ ಕೈಕಾಲು ನೋವು ಈ ತರ ಏನೇ ಕಂಡು ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಮುಂದಿನ ಚಿಕಿತ್ಸೆ ಏನಿದೆ, ಮುಂದಿನ ರಕ್ತ ಪರೀಕ್ಷೆ ಏನಿದೆ ಅದು ಆಗುತ್ತೆ. ಅಂದ್ರೆ ಔಷಧಿ ಅಂಗಡಿಯಿಂದ ನೇರವಾಗಿ ಮಾತ್ರೆ ಔಷಧಿಯನ್ನು ತಗೊಂಡು ತಗೋಬಾರ್ದು, ಇಲ್ಲ ಆಕ್ಚುಲಿ ಇದ್ರೊಳಗು ಕೂಡ ಇಂಜೆಕ್ಷನ್ ತಗೋಬಾರ್ದು. ಈಗ ನಾವೆಲ್ಲೋ ಹೋಗ್ತೀವಿ, ಏನು ಸಿಂಪಲ್ ಇಂಜೆಕ್ಷನ್ ತಗೋತೀವಿ, ಆಲ್ರೆಡಿ ಮಸಲ್ ಇನ್ಫೆಕ್ಷನ್ ಇರುತ್ತೆ. ಇಂಜೆಕ್ಷನ್ ತಗೊಂಡಾಗ ನಮ್ಮ ಬ್ಲಡ್ ಅಲ್ಲಿ ಮತ್ತೆ ವೇರಿಯೇಷನ್ ಆಗ್ಬಿಟ್ಟು ಸ್ವಲ್ಪ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಯಾವುದೇ ತರ ಇಂಜೆಕ್ಷನ್ ಇದಕ್ಕೆ ಕಂಪಲ್ಸರಿ ಆಗಿ ತಗೊಳ್ಳೋ ಹಾಗೆ ಇಲ್ಲ KFD. ಸೊ ಏನೇ ಇದ್ರು ಸ್ಥಳೀಯ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಮಾಡಿದಾಗ ಅವರು ಕೊಡುವಂತ ಟ್ಯಾಬ್ಲೆಟ್ಸ್ ಗಳಿರುತ್ತೆ, ಮೆಡಿಸಿನ್ಸ್ ಇರುತ್ತೆ, ಅದನ್ನ ಮಾತ್ರ ತಗೋಬೇಕಾಗುತ್ತೆ. ಇದ್ರೊಳಗಡೆ ತುಂಬಾ ಮೆಡಿಸಿನ್ಸ್ ಕಾಂಟ್ರಾ ಇಂಡಿಕೇಶನ್ಸ್ ಇದೆ, ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತೀವಿ ಅದು ಯೂಸ್ ಮಾಡಬಾರದು KFD. ಸೊ ಅದಕ್ಕೋಸ್ಕರ ಸುಮ್ಮನೆ ಪರೀಕ್ಷೆ ಆಧಾರದಲ್ಲಿ ಔಷಧಿನ ತಗೋಬೇಕು ಅಂದ್ರೆ ಪರೀಕ್ಷೆ ರಿಪೋರ್ಟ್ ಬರೋದನ್ಗೂ ಕೂಡ ಇಲ್ಲಿ ಚಿಕಿತ್ಸೆ ನಡೀತಾ ಇರುತ್ತೆ. ಪ್ರಾಥಮಿಕ ಹಂತದ ಏನು ಚಿಕಿತ್ಸೆ ಕೊಡಬೇಕು ಅದನ್ನು ಕೊಡ್ತಾ ಇರ್ತಾರೆ. ಸೊ ಕೆಲವೊಂದು ಮೆಡಿಸಿನ್ಸ್ ಗಳಿದೆ ಅದನ್ನಷ್ಟೇ ಬಳಸುವಂತದಿರುತ್ತೆ. ಸೊ ಅದಕ್ಕೆ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಡೈರೆಕ್ಟ್ ಆಗಿ ಮೆಡಿಕಲ್ ಶಾಪ್ ಇಂದ ಔಷಧಿಗಳನ್ನು ತಗೊಳ್ಳೋದು ಯಾವುದು ಕೂಡ ಮಾಡಬಾರ್ದು, ಅಥವಾ ಇಂಜೆಕ್ಷನ್ ತಗೊಳ್ಳೋದು ಏನು ಕೂಡ ಮಾಡಬಾರ್ದು. ಏನು ಇದ್ರೂ ಕೂಡ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಅಥವಾ ತಾಲೂಕು ಆಸ್ಪತ್ರೆಗಳಿಗೆ ಅಲ್ಲಿ ಹೋಗಿ ಸಂಪರ್ಕವನ್ನು ಮಾಡಬೇಕು. ಬಹಳ ಸಂತೋಷ ಡಾಕ್ಟರ್ ಅರ್ಚನಾ ನಾಯ್ಕ್ ಅವರೇ. KFD ಅಥವಾ ಕ್ಯಾಸನೋರ್ ಫಾರೆಸ್ಟ್ ಡಿಸೀಸ್ ಅಂದ್ರೆ ಮಂಗನ ಕಾಯಿಲೆ, ಇದರ ಒಂದು ರೋಗ ಲಕ್ಷಣಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಹಾಗೂ ಸಾರ್ವಜನಿಕರ ಒಂದು ಜವಾಬ್ದಾರಿ ಏನು, ವಿಶೇಷವಾಗಿ ಮಂಗ ಸತ್ತು ಬಿದ್ದಂತಹ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡುವಂತಹದ್ದು, ಆ ಮೂಲಕ ಇಡೀ ಊರಿನ ಒಂದು ಜನರಿಗೆ ಈ ರೋಗ ಹರಡುವುದನ್ನು ತಪ್ಪಿಸುವಂತಹದ್ದು, ಇದನ್ನು ಕೂಡ

ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಈ ಸಂಸ್ಥೆ ವತಿಯಿಂದ 2024-25 ಹಿಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರಾಜ್ಯದ ಧಾರವಾಡ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಬೆಳೆ ಸಾಲ ಪಡೆದ ರೈತರು ತಮಗೆ ಪಾಲ್ಗೊಳ್ಳಲು ಇಷ್ಟವಿದ್ದಲ್ಲಿ ಅಥವಾ ಇಷ್ಟವಿಲ್ಲದಿದ್ದಲ್ಲಿ ನಿರ್ದಿಷ್ಟವಾದ ನಮೂನೆಯ ಫಾರ್ಮ್ ಅನ್ನು ತಮ್ಮ ಬೆಳೆ ಸಾಲ ಪಡೆದಿರುವ ಬ್ಯಾಂಕ್ ಖಾತೆಯಲ್ಲಿ ಸಲ್ಲಿಸತಕ್ಕದ್ದು. ಬೆಳೆ ಸಾಲ ಪಡೆಯದ ರೈತರಿಗೆ ಇದು ಐಚ್ಛಿಕವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರು ವಿಮಾ ಕಂತನ್ನು ಕಟ್ಟಿ ಪಾಲ್ಗೊಳ್ಳಲು ತಮ್ಮ ಖಾತೆ ಇರುವ ಹತ್ತಿರದ ವಾಣಿಜ್ಯ, ಗ್ರಾಮೀಣ, ಸಹಕಾರಿ ಬ್ಯಾಂಕ್ ಅನ್ನು ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳು, ಗ್ರಾಮ್ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಇವುಗಳನ್ನು ಸಂಪರ್ಕಿಸಬಹುದು. ರೈತರು ನಿಗದಿತ ಅರ್ಜಿಯನ್ನು ಪೂರ್ಣವಾಗಿ ತುಂಬಬೇಕು. ಜಮೀನು ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ ಪತ್ರ, ಪಾಸ್ ಪುಸ್ತಕ, ಕಂದಾಯ ರಶೀದಿ ಅಥವಾ ಖಾತೆ ಪತ್ರವನ್ನು ನೀಡಬೇಕು. ಬೆಳೆಗೆ ನಿಗದಿಪಡಿಸಿದ ವಿಮಾ ಕಂತನ್ನು ತುಂಬಿಸಿ ಸಂರಕ್ಷಣೆ ಪೋರ್ಟಲ್ ಮೂಲಕ ಪಾಲ್ಗೊಳ್ಳಬೇಕು. ಉತ್ತರ ಕನ್ನಡದಲ್ಲಿ ಮಳೆಯಾಶ್ರಿತ ಹೆಸರು, ಶೇಂಗಾ, ಹುರುಳಿ ಮತ್ತು ನೀರಾವರಿ ಭತ್ತ ಈ ಅಧಿಸೂಚಿತ ಬೆಳೆ ನೋಂದಣಿಗೆ ಕೊನೆಯ ದಿನಾಂಕ 31/12/2024. ಹೆಚ್ಚಿನ ಮಾಹಿತಿಗೆ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಕೃಷಿ ಮಾಹಿತಿ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಹೊಸ ವರ್ಷದ ನಿರೀಕ್ಷೆಯಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹೊಸ ವರ್ಷ ಬಂದಾಗ ಹೊಸ ಹರುಷ ತಂದಾಗ ಏನು ನಿರೀಕ್ಷೆಗಳಿವೆ, ಏನು ಸಂಕಲ್ಪಗಳಿವೆ ಹಂಚಿಕೊಳ್ಳುವ ಸಮಯ ಬಂದಿದೆ. ಮೂಡಿ ಬರಲಿ ಹೊಸ ವರ್ಷದ ಹೊಸ ಕಾಂತಿಯ ತಾರೆ, ಸಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ ಧಾರೆ. ಇದೇ 31 ಮಂಗಳವಾರ ಸಂಜೆ 5-6 ನೇರ ಫೋನಿಂಗ್ ಕಾರ್ಯಕ್ರಮ. 20-25 ನಿರೀಕ್ಷೆಗಳು, ಸಂಕಲ್ಪಗಳು. ಏನು ನಿರೀಕ್ಷೆ ಸೃಷ್ಟಿಯಲ್ಲೆಲ್ಲ. ನಮ್ಮ ದೂರವಾಣಿ ಸಂಖ್ಯೆಗಳು 0832221902, ಮೊಬೈಲ್ ಸಂಖ್ಯೆ 9480249740. ಕರೆ ಮಾಡಿ ಭಾಗವಹಿಸಿ. ಇದೇ 31 ಮಂಗಳವಾರ ಸಂಜೆ 5-6 ಆಕಾಶವಾಣಿ ಕಾರವಾರ ಕೇಂದ್ರದಿಂದ 20-25 ನಿರೀಕ್ಷೆಗಳು, ಸಂಕಲ್ಪಗಳು. ಮೂಡಿ ಬರಲಿ ಹೊಸ ವರುಷದ ಹೊಸ ಕಾಂತಿಯ ತಾರೆ, ಸಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ ಧಾರೆ. ಜನಪದ ಸಂಗೀತದಲ್ಲಿ ಲಂಬಾಣಿ ಸಂಪ್ರದಾಯದ ಹಾಡುಗಳು ಗೋಜುವ ಶಂಕರಪ್ಪ ಲಂಬಾಣಿ ಮತ್ತು ಸಂಗಡಿಗರಿಂದ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜುವ ಶಂಕರಪ್ಪ ಲಂಬಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಶಿವಭಾರಿಯೇ ಲಾಲಿ ಲಾಲಿ ಬಾಗೇರಿ, ಶಿವಭಾರಿಯೇ ಲಾಲಿ ಲಾಲಿ ಬಾಗೇರಿ, ಮರಿಯಾಡಿರಿಯೇ ಪೆಗೆ ಪೀಜೇ ಗುಗೇರ, ಮರಿಯಾಡಿರಿಯೇ ಪೆಗೆ ಪೀಂಜೇ ಗುಗೇರ, ಜೂತಲಾಲಿರುವೆ ಲಾಲಿ ಲಾಲಿ ಬಾಗೇಡಿ, ಜೂತಲಾಲಿರುವೆ ಲಾಲಿ ಲಾಲಿ ಬಾಗೇಡಿ, ಸಂಕಿ ಮಾತಾರುವೆ ಪೆಗೆ ಪೀಂಜೇ ಗುಗೇರ, ಸಂಗೀ ಮಾತಾರುವೆ ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರತೇನಿ. ಹೇಳಬೇಡ ನನ ಕಂಡ ಮೊಸರು ಮಾರಕ ಹೊಂಡೇನಿ, ಹೇಳಬೇಡ ನನ ಕಂದ ಮೊಸರು ಮಾರಕ ಹೊಂಗೇನಿ, ಮೊಸರು ಮಾರಕ ಹೊಂಡೇನಿ ಅಂಗಿ ಕೂಲ ತರಲೇನಿ. ಹೇಳಬೇಡ ನನ ಕಂದ ಮೊಸರು ಮಾರಿ ಬರದೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾಲ ಸೋದು ತರು ನಾಮ ಪಾಡಿ ರೇ ಶ್ರೀ ಸೇವಾಲ ಸೋದು ಸೋದು ರೇ ಸೇವಾಲ ಮಾತಾ ದರಮಾಣಿ ರೋತು ತು ಪೀಲ ಸೋದು ಸೋದು ರೇ ಸೇವಾಲ ಮಾತಾ ದರಮಾಣಿ ರೋತು ತು ಪೀಲ ತರಿ ಅಡಿ ಬೇಟಿ ತರೆ ರಾತ್ರಿ ಪಾಲೆ ಮಾತರಿ ಅಡಿ ಬೇಟಿ ತರೆ ರಾತ್ರಿ ಪಾಲೆ ಮಾ ಸೋದು ಸೋದು ರೇ ಸೇವಾಲ ಮಾತಾ ಧರ ಮಾಡಿ ರೋತು ತು ಪೀಲ ಸೋದು ಸೋದು ರೇ ಸೇವಾಲ ಮಾತಾ ಧರ ಮಾಡಿ ರೋತು ತು ಪೀಲ ತರು ಬಾಪ ಬೇಟೋ ತರೆ ಗೋರ ತಪೇನ ಸೋದು ಸೋದು ರೇ ಸೇವಾಲ ಮಾತಾ ಧರ ಮಾಡಿ ರೋತು ತು ಪೀಲ ಸೋದು ಸೋದು ರೇ ಸೇವಾಲ ಮಾತಾ ಧರ ಮಾಡಿ ರೋತು ತು ಪೀಲ ಹಲೋ ಬಾಳ ಹಲೋ ಸೋದು ಲಾಲ ಸೋದು ಹಲೋ ಬಾಳ ಹಲೋ ಸೋದು ಸೋದು ಸೋದು ಸೋದು ಬೇಟಿ ಬೇಟಾ ಸೋದು ಈಗ ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು. ತೋಡೆ ತೋಡೆ ಕೇ ರಾಸೇ ಡಾಲ ಮೇರಿ ಮಾತಾ ಏಕೋ